ಸರ್ದಾರಿ ಮಾಡ್ತಾ ಇದ್ದಾರೆ, ಒಂದ್ ಏಳೆಂಟ ಸರ್ದಾರಿ ಮಾಡ್ತಾರೆ, ಅವ್ರ ಜೋಡಿ ಹೋಗಿ ಬರ್ತೇನೆ, ಅದರ ಚಿಕಿಟ್ಟೆ ಮಾಡಕ್ಕಿಲ್ಲ, ಹಾಗೆ ಚೇಷ್ಟಾ ಮಾಡತಕ್ಕದ್ದಲ್ಲ, ಬಂದಂತ ವಿಘ್ನವನ್ನು ಇಲ್ಲದಂತೆ ಮಾಡುವರು. ಇಲ್ಲಿ ಬಿಡಪ್ಪ, ಇದು ಅಲ್ಲದೆ ಮತ್ತೇನಂತ ಕರಿತಾ ಇದ್ದಾರೆ ಇವರಿಗೆ? ವಕ್ರ ತುಂಡ, ವಕ್ರ ತುಂಡ ಅಂತ ಯಾಕೆ ಬಂದ್ಕೂಲಿ ಬಕ್ರಿ ತಗೊಂಡ್ರೆ ಇವರು? ಹಾಗೇನಲ್ಲ, ಇವರ ಮುಖವು ವಕ್ರವಿದ್ದ ಕಾರಣ ಕಾರಣ ಇವರಿಗೆ ವಕ್ರ ತುಂಡ, ವಕ್ರ ತುಂಡ ಅಂತ ಹೇಳಿ ಇವರ ನಾಮವೇ ಅಂತದ್ದು ಇಂತಹದ್ದು. ಇಲ್ಲಿಪ್ಪ, ಇದು ಅಲ್ಲದೆ ಮತ್ತೇನಂತ ಇದ್ದಾರೆ? ಇವರಿಗೆ ಲಂಬೋದರ, ಲಂಬೋದರ ಅಂತಾರೆ. ಯಾಕ್ರಿ ಕುಳಿತು ಮಂದಿಕೆ ತರು ಒಂದು ಗುದ್ದು ಮಳ ಆಯ್ತಿರ್ತಾರೆ ಇವರು? ಹಾಗೇನಲ್ಲ, ಲಂಬಂದರೆ ಉದ್ದ, ಉದರ ಅಂದರೆ ಹೊಟ್ಟೆ, ಹೊಟ್ಟೆ ಉದ್ದವಾದ ಶರೀರ, ದೊಡ್ಡ ಹೊಟ್ಟೆ ಇದ್ದ ಕಾರಣ ಕಾರಣವಾಗಿ ಇವರಿಗೆ ಲಂಬೋದರ, ಲಂಬೋದರ ಅಂತಾರೆ ಅಂತಾರೆ. ಇರ್ಲಿ ಬಿಡು, ಇದು ಒಂದು ಮತ್ತೇನಂತ ಇದ್ದಾರೆ? ಇವರಿಗೆ ಗಣಪತಿ, ಗಣಪತಿ ಅಂತಾರೆ. ಮೋರಾಯ, ಮೋರಾಯ ಅತ್ನಾತನು. ಯಾಕದ್ರಿಪ ಅಂದ್ರೆ ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ದಿವಸ ಮಾಡಿನಲ್ಲಿ ಕೂಡಿಸಿ, ಐದು ಪಂಚಪ್ರಾಳ ಪಟಾಕ್ಷಿ ಅವರಿಗೆ ಆದ್ರೆ ಹೋಗಿ ಸರ ನದಿ ನದಿ ಕಾಣ್ತಾರೆ. ಮೂರ್ಖ, ಇವರು ಮಣ್ಣಿನ ಗಣಪತಿ ಅಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಸುಪುತ್ರರಾಗಿಂತ ಗಣಪತಿ ಬಂದಿದ್ದಾರೆ. ಇವ್ರಿಗೆ ಪೂಜಾ ಪೂಜೆ ಸಾಹಿತ್ಯಗಳು, ಪೂಜೆ ಸಾಹಿತ್ಯಗಳು ಏನೇನ್ರಿ? ಹಾ ಕೇಳ್ರಲ್ಲೇ ಹೇಳ್ರಿ. ಹಾ, ಹಾ

ఈ మాటలు తెలుసలేదు. నినగా తెలుసులే ఒకవా అల్లవా తెలుగు మాట లేదు. బ్రహ్మ కురవం ఎంత ఉండలం ఆరు గంటల నుండి తినిసి ఒక మాడేవా నేను నోడు నమ్మకం ఇంతవరు కురవం జరబరుదల్లా నేను కొరవం ఇరబౌదు ఇరబౌదు ఇంతవరు నమ్మ దేశకు బరువుదల్లా మత్ ఎంతవరు హదనార్ స్టాపి ధరకు సేరి ఇంకొట్టుకొని నీడు సుకోత్త నీడేవో హోళికి నీడ అద నీడ అంత పడతారు నీ ఎంత కొరవం జల్లా ఎంత దేవలోకద కొరవంజి దేవలోకద కొరవం దేవలోకే లేతి దేవలోక మేలే ಇದು ಭೂಲೋಕ ಇದು ಭೂಲೋಕ ಹೌದಮ್ಮ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರ ಹೇಗೆ ಬಂದಿ ಹೇಗೆ ಬಂದಿ ಏನನ್ನುತ್ತ ಬಂದಿ ಹೀಗಮ್ಮ ಹೇಳಮ್ಮ ಗಿರಿಯಿಂದ ನಾರಾಯಣ ಬಂದೆ ಏನು ಗಿರಿಯಿಂದ ನಾರಾಯಣಪುರಕ್ಕೆ ಬಂದೆ ಹೌದು ಹೌದ್ರಿ ಹೌದಮ್ಮ ನೋಡಮ್ಮ ದೇವಲೋಕದ ಕೊರವಂಜಿ ಅಂತ ಹೇಳ್ತಿ ಹೌದೌದು ಅಲ್ಲ ಕೊರವಂಜಿ ಮತ್ತ ಲೋಕರ ಏಸದಾವು ಹದಿನಾಲ್ಕು ಲೋಕಗಳಿದ್ದಾವ ಹದಿನಾಲ್ಕು ಲೋಕ ಅಷ್ಟು ಬರ್ತಾವ ಹೌದಮ್ಮ ಅಷ್ಟು ಹೇಳ್ತೇನೆ ಹೇಳ್ತೀಯ ಹೌದಮ್ಮ ಹಂಗಾರ ಹೇಳಂಗಾರ ಒಂದ್ ನಾಲ್ಕೈದು ಭೂಮಿಗಿಂತ ಮೇಲಿನೂ ಏಳು ಲೋಕಗಳು ಏಳು ಯಾವ್ಯಾವ ಭೂಲೋಕ ಭೂಲೋಕ ಭೋರ್ಲೋಕ ಭೋರ್ಲೋಕ ಸೋರ್ಲೋಕ ಭೋರ್ಲೋಕ ಮಹರ್ಲೋಕ ಮಹರ್ಲೋಕ ತಪೋಲೋಕ ತಪೋಲೋಕ ಸತ್ಯಲೋಕ ಸತ್ಯಲೋಕ ಭೂಮಿಕ್ಕಿಂತ ಮೇಲಿನ ಏಳು ಲೋಕಗಳು ಏನು ಇವು ಮ್ಯಾಲದಾವು ಹೌದಮ್ಮ ಮತ್ತಿನ ಕೆಳಗಿನ ಅದಾವಮ್ಮ ಹೇಳ ಅತ್ತಾಳ ನೀನ ಅಳ ಅತ್ತ ಅತ್ತಾಳ ಹಾತಾಳ ವಿತ್ತಾಳ ವಿತ್ತಾಳ ಸುತ್ತಾಳ ಸುತ್ತಾಳ ರಸಾತಳ ರಸಾತಳ ತಳಾತಳ ತಳಾತಳ ಮಹಾತಳ ಮಹಾತಳ ಪಾತಾಳ ಪಾತಾಳಕ ಹಾದಿನಿ ನನ್ನ ಕೈಯಾಗ ಸಿಕ್ಕ ಏಯ್ ಇರ್ಲಿ ಕೊರವಂಜಿ ಏನಮ್ಮ ನಿನ್ನಲ್ಲಿ ನಿನ್ನಲ್ಲಿ ಗುರುವಿನಲ್ಲಿ ಕಲಿತಂತ ವಿದ್ಯಾ ನಿನ್ನಲ್ಲಿ ಏನದ ಏನದ ಅದನ್ನ ವಿವರವಾಗಿ ಹೇಳು ನಾವು ಮುಂದೆ ಕೇಳ್ತೀವಿ ಹೇಳಿಕಬೇಕಮ್ಮ ಹೇಳ್ರಿ ಕೇಳಮ್ಮ ಮಾತಾಡ ನಿನಗ್ ಭೂತ್ ಬಿಡಿಸ್ಲಿಕ್ ಬರ್ತದ? ಭೂತ್ ಅಂದ್ರೆ ದೇವ. ಏಯ್, ಅಂತ ದೇವ್ ಬಿಡಿಸೋಳಲ್ಲ, ಪಂಚ ಮಹಾಭೂತಗಳ ಬಿಡಿಸ್ತಾ ಇದ್ದೇನೆ. ಪಂಚಮಹಾಭೂತಗಳನ್ನ ಬಿಡಿಸ್ತಾ ಇದ್ದಿ? ಹೌದಮ್ಮ. ಇಲ್ಲಮ್ಮ, ಮತ್ತೆ ಏನೇನು ಬರ್ತಾವ ಅಮ್ಮ? ಏನ್ ಬರ್ತದ? ಹೇಳಮ್ಮ. ಅಲ್ವಾ, ಮತ್ ಮಾತಾಡದಂತ ಮೂಕರ್ ಎಂದು ಮಾತಾಡ ಅಂತ ಮೂಕರ್ ಪದೇ ಪದೇ ಮಾತಾಡಿಸುತ್ತೇನಮ್ಮ. ಇರ್ಲಿ, ನೀನು ಕೊರವಂಜಿ ಶಾಣೆ ಹಾಕಿದಳ ನಮಗ್ ಗುರ್ತಾಗ್ಯದ. ಹೌದಮ್ಮ. ನೋಡು, ನಿನ್ನ ಕೇಳುವಂತ ಸಾಮರ್ಥ್ಯನ ನನ್ನಲ್ಲಿ ಇಲ್ಲ. ಇಲ್ಲ, ನೀ ಮತ್ತ 14 ಲೋಕ ಅಡ್ಡಾಡಿ ಬಂದಿ ಅಂದ ಬಳಕ ನೀನೇನು ಕೇಳುವಂತದಿಲ್ವಾ? ಶಕ್ತಿ ಇಲ್ಲ. ಕೇಳುವಂತವ್ರು ನಮ್ಮಲ್ಲಿ ಅದಾರ, ಇದ್ದಾರ. ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ನನ್ ಕೂಡಪ್ಪ. ಹೋಗಣಮ್ಮ. ಹಾ, ಹೋಗುಣ್ರಿ. ನಡೆ ಅಮ್ಮ, ಹೋಗುಣ. ಹಾ, ನೋಡ್ರಿ. ಮನ ಮೋಹನ ಮನ ಮೋಹನ ಮನ ತಮನ ರಂಜನ ಭಾಳ ಜೋ ಜೋ ಜೋ ಜೋ ಮನ ಮೋಹನ ಮನದೋಳು ಮನರಂಜನ ಬಾಳ ಜೋ ಜೋ ಜೋ ಜೋ ಮಹಾದ್ವಾರದಲ್ಲಿ ಕೊರವಂಜಿ ಬಂದಿದ್ದಾಳ್ರಿ. ನೀಡಿ ಕಳಿಸುವಂತ ಕೊರವಂಜಿ ಅಲ್ರಿ, ಅಪರೋಕ್ಷ ಜ್ಞಾನ ಉಳ್ಳಂತ ಕೊರವಂಜಿ ಬಂದಿದ್ದಾಳ. ಆದ ಕಾರಣ ಆಕಿ ಬೆಟ್ಟಿಗೆ ಹೋಗುಣ ಬಾರಿ. ಹಾ, ಬಾರಿ. ಕರವಿನ ನೋಡಿ ಧನ್ಯಳಾದಿನ

ಚಿಂತೆಯಾತನ ಸ್ಮರಣೆಯ ಮಾಡಿದರೆ ಆ ಚಿಂತೆಯಾತನ ಸ್ಮರಣೆಯ ಮಾಡಿದರೆ ಯಾ ಚಿಂತೆ ಬಂದೇನ ಮಾಡುವುದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಂದೇಗೂ ಬೆನ್ನ ಬೀಳದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಂದೇಗೂ ಬೆನ್ನ ಬೀಳದು ಆತನ ಸ್ಮರಣೆಯ ಮಾಡಿದರೆ ಆ ಚಿಂತೆ ಆತನ ಸ್ಮರಣೆಯ ಮಾಡಿದರೆ ಯಾ ಚಿಂತೆ ಬಂದೇನ ಮಾಡುವುದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಲ್ಲಿರು ತನ್ನ ಬಿಡದು ನಿಶ್ಚಿಂತ ನೀನು ಆಗುವ ತನಕ ಈ ಚಿಂತೆಯಲ್ಲಿರು ತನ್ನ ಬಿಡದು ಜನ್ಮ ಇದರ ಬಾಲೆಯ ಸುಡಲಿ ನಾಲಿಗೆ ಎಂಬ ಆಸೆ ಬಿಡುವಲ್ಲದು ಮೂಲ ಜನ್ಮ ಇದರ ಬಾಲೆಯ ಸುಡಲಿ ನಾಲಿಗೆ ಎಂಬ ಆಸೆ ಬಿಡುವಲ್ಲದು ಮಾಲಿಗೆ ಮಣಿ ಬಾಳ